ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆರೋಗ್ಯವಂತ ಬದುಕಿಗಾಗಿ ಜೀವನ ಸೂತ್ರಗಳು ಈ ವಿಷಯವಾಗಿ ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿ ಇವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಆರೋಗ್ಯ ಸೂತ್ರಗಳು, ಇದು ಇವತ್ತಿನ ವಿಷಯ. ಈ ವಿಷಯದ ಬಗ್ಗೆ ಹೆಚ್ಚಿನ ವಿವರವನ್ನು ಹಂಚಿಕೊಳ್ಳುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಶಿರಸಿಯ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದ ಸಂಸ್ಥಾಪಕರು, ಆಯುರ್ವೇದ ತಜ್ಞರು ಆಗಿರುವ ಡಾಕ್ಟರ್ ವೆಂಕಟರಮಣ ಹೆಗಡೆಯವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಹೆಗಡೆಯವರೇ. ನಮಸ್ಕಾರ ಡಾಕ್ಟರ್. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವಂತಹ ಒಂದು ಮಾತಿದೆ. ನಿಮ್ಮ ದೃಷ್ಟಿಯಲ್ಲಿ ಆರೋಗ್ಯ ಅಂದ್ರೆ ಏನು? ಕೇವಲ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯ ಮಾತ್ರವೇ ಅಥವಾ ಇನ್ನೇನಾದರೂ ಆಯಾಮ ಅದಕ್ಕೆ ಇದೆಯಾ? ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಮತೋಲನದಲ್ಲಿ ಇದ್ರೆ ಅದನ್ನು ನಾವು ಆರೋಗ್ಯ ಅಂತ ಕರಿಬಹುದು. ಸೊ ಆ ಎಲ್ಲ ಸಮತೋಲನ ಬಹಳ ಮುಖ್ಯ. ಈಗ ಎಲ್ ಐ ಸಿ ನಾವು ಬಾಂಡ್ ಮಾಡಿಸ್ಬೇಕಾದ್ರೆ ಹೈಟ್ ವೈಟ್ ನೋಡಿ ಮಾಡಿಸ್ತೇವಲ್ಲ, ಅದು ಆರೋಗ್ಯ ಅಲ್ಲ. ಈಗ ಕೆಲವರಿಗೆ ನೋಡ್ಲಿಕ್ಕೆ ಕರೆಕ್ಟ್ ಆಗಿ ಚೆನ್ನಾಗಿ ಕಾಡ್ತಾರೆ, ಅವ್ರ ಬಾಯಿಂದ ತುಂಬಾ ವಾಸನೆ ಬರ್ತಾ ಇರ್ಬೋದು, ಅಥವಾ ಅವರಿಗೆ ಮಲ ಸರಾಗವಾಗಿ ವಿಸರ್ಜನೆ ಆಗದೆ ಇರ್ಬೋದು, ಅವರಿಗೆ ಅಜೀರ್ಣ ಇರ್ಬೋದು, ನಮ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪರಿಪೂರ್ಣ ಆರೋಗ್ಯ ಅಂದ್ರೆ ಎಲ್ಲವನ್ನ ನಾವು ನೋಡ್ಬೇಕಾಗತ್ತೆ. ಸೊ ಅವರಿಗೆ ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ಬೇಕು, ಮಲ ವಿಸರ್ಜನೆ ಆಗ್ಬೇಕು, ಸರಿಯಾಗಿ ಉಸಿರಾಟ ಆಗ್ಬೇಕು, ಬಾಯಿಂದ ಸ್ಮೆಲ್ ಬರಬಾರ್ದು. ಹಾಗೇನೆ ಆಧ್ಯಾತ್ಮಿಕ ಅನ್ನುವಂತ ಶಬ್ದವನ್ನು ಕೂಡ ಸೇರಿಸಿದೆ, ಸ್ಪಿರಿಚುವಲ್ ಹೆಲ್ತ್ ಅಂತ. ಸೊ ಹೀಗೆ ಪರ್ಫೆಕ್ಟ್ ಹೆಲ್ತ್ ಅನ್ನುವಂಥದ್ದನ್ನ ಪ್ರಕೃತಿ ಚಿಕಿತ್ಸೆಯಲ್ಲಿ ಆಯುರ್ವೇದದಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಸೊ ಪರಿಪೂರ್ಣ ಆರೋಗ್ಯಕ್ಕೆ ಅತ್ಯಂತ ಸರಳವಾದ ಸೂತ್ರಗಳನ್ನು ಕೂಡ ನಾನು ರೆಡಿ ಮಾಡಿದ್ದೇನೆ. ಈಗ ಆರೋಗ್ಯದಲ್ಲಿ ಉಂಟಾಗುವಂತಹ ಏರುಪೇರಿಗೆ ಕಾರಣವಾದ್ರೂ ಏನು, ಅದು ಆಂತರಿಕವೋ ಅಥವಾ ಬಾಹ್ಯ ಮೂಲಕವೋ ಆಗುವಂತಹದ್ದು ಹೇಗೆ? ಆರೋಗ್ಯದ ಏರುಪೇರಿಗೆ ನಮ್ಮ ಆಹಾರವೇ ಬಹಳ ಮುಖ್ಯವಾದ ಕಾರಣ. ಸೊ ಇವತ್ತಿನ ಆಧುನಿಕ ಆಹಾರ ಶೈಲಿ ಹಾಳಾಗೋಗಿದೆ. ಸೊ ರಿಫೈನ್ಡ್ ಆಯಿಲ್ಸ್ ಅನ್ನ ಜಾಸ್ತಿ ಉಪಯೋಗಿಸುವಂತದ್ದು, ಬೇಕರಿ ಆಹಾರಗಳನ್ನ ಜಾಸ್ತಿ ಉಪಯೋಗಿಸುವಂತದ್ದು, ಕರದ ಆಹಾರಗಳನ್ನ ಜಾಸ್ತಿ ಉಪಯೋಗಿಸುವಂತದ್ದು, ಜಂಕ್ ಫುಡ್, ಫಾಸ್ಟ್ ಫುಡ್, ರೆಡಿಮೇಡ್ ಫುಡ್ ಅನ್ನ ಜಾಸ್ತಿ ಉಪಯೋಗಿಸುವಂತದ್ದು, ಇದರಿಂದಾಗಿ ಆರೋಗ್ಯ ಹಾಳಾಗ್ತಾ ಇದೆ. ಸೊ ಹಾಗಾಗಿ ಆಹಾರವೇ ಆರೋಗ್ಯದ ಮೂಲತಂತ್ರ. ಪರಿಪೂರ್ಣ ಆರೋಗ್ಯ ಅನ್ನೋ ಒಂದು ಸೌಧ, ಒಂದು ಮನೆಗೆ ಹೋಲಿಸಿದ್ರೆ ಫೌಂಡೇಶನ್ ಅನ್ನುವಂಥದ್ದು ಆಹಾರದ ಬದಲಾವಣೆ. ಫೌಂಡೇಶನ್ ಬೇಕು ಮನೆಗೆ. ಸೊ ಫೌಂಡೇಶನ್ ಅನ್ನುವಂಥದ್ದು ಆಹಾರದ ಬದಲಾವಣೆ. ಹಾಗೇನೆ ಕಂಬ ಬೇಕು ಮನೆ ಕಟ್ಟಲಿಕ್ಕೆ. ಕಂಬ ಅನ್ನುವಂಥದ್ದು ಯೋಗಾಭ್ಯಾಸ ಅಥವಾ ಪ್ರತಿನಿತ್ಯ ಮಾಡುವಂಥ ವ್ಯಾಯಾಮ, ನೀವೇನು ವಿಹಾರ ಅಂತ ಹೇಳಿದ್ರಿ, ವ್ಯಾಯಾಮ ಅದು ಬಹಳ ಮುಖ್ಯ. ಅದು ಕಂಬ. ಕೆಲವು ಸರಳವಾದಂಥ ಆಹಾರ ಔಷಧಿಗಳು, ಸಸ್ಯ ಔಷಧಿಗಳು, ಅದನ್ನು ಉಪಯೋಗಿಸಿ ನಾವು ನಮ್ಮ ತೊಂದರೆಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಏನು ಆಯುರ್ವೇದದಲ್ಲಿ ಕೊಡ್ತಾರಲ್ಲ, ಅದು ಮೇಲ್ಛಾವಣಿ. ಸೊ ಅಲ್ಲಿಗೆ ಆರೋಗ್ಯ ಸೌಧ ನಿರ್ಮಾಣ ಆಯಿತು. ಸೊ ಫೌಂಡೇಶನ್ ಆಹಾರದ ಬದಲಾವಣೆ, ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಪರಿಪೂರ್ಣ ಬದಲಾವಣೆಯನ್ನು ಮಾಡಿ ಪ್ರಕೃತಿದತ್ತ ನೈಸರ್ಗಿಕ ಆಹಾರವನ್ನು ಸೇವಿಸುವಂಥದ್ದು, ಯೋಗಾಭ್ಯಾಸ, ವ್ಯಾಯಾಮವನ್ನು, ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಕಂಬ, ಹಾಗೂ ಆಯುರ್ವೇದಿಕ್ ಸಸ್ಯೌಷಧಿಗಳನ್ನು, ಸಸ್ಯೌಷಧಿಗಳ ಸಾರವನ್ನು ತೆಗೆದುಕೊಂಡು ನಮ್ಮ ಏನಾದ್ರು ತೊಂದರೆ ಬಂದಲ್ಲಿ, ಅನಾರೋಗ್ಯ ಬಂದಲ್ಲಿ ಅದನ್ನು ತೆಗೆದುಕೊಂಡು ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅದನ್ನು ತೆಗೆದುಕೊಳ್ತಾ ಬರೋದು ಕೂಡ ಒಂದು ಒಳ್ಳೆಯ ಅಭ್ಯಾಸ. ಸೊ ಹೀಗೆ ಆರೋಗ್ಯ ಸೌಧವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ. ಈಗ ಆರೋಗ್ಯದಲ್ಲಿ ಉಂಟಾಗುವಂತಹ ಒಂದು ವ್ಯತ್ಯಯದಿಂದಾಗಿ ನಾವು ಡಾಕ್ಟರ್ನ ಭೇಟಿಯಾಗಬೇಕಾಗ್ತದೆ, ಯಾವುದೇ ಒಂದು ಔಷಧಿಯನ್ನು ಪಡಿಬೇಕಾಗ್ತದೆ ಎನ್ನುವಂತಹದ್ದು, ಇದಕ್ಕಿಂತ ಪೂರ್ವಭಾವಿಯಾಗಿ ಆರೋಗ್ಯದ ಒಂದು ಸಂರಕ್ಷಣೆಯನ್ನು ಮಾಡುವಂತಹದ್ದು ಹೇಗೆ, ಮೂಲ ಸೂತ್ರಗಳು ಏನೇನು? ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಕಳೆದ ಅನೇಕ ವರ್ಷಗಳಿಂದ ಈ ಆರೋಗ್ಯ ಸೂತ್ರವನ್ನು ರಚನೆ ಮಾಡಿ ಜನರಿಗೆ ತಿಳಿಸ್ತಾ ಬಂದಿದ್ದಾರೆ. ಲಕ್ಷಾಂತರ ಜನರು ಇದನ್ನು ಕೇಳಿ ಅನುಸರಿಸಿ ಆರೋಗ್ಯವನ್ನು ಪಡ್ಕೊಂಡಿದ್ದಾರೆ. ಬಹಳ ಪರಿಪೂರ್ಣವಾದ ಹಾಗೂ ಸರಳವಾದ ಆರೋಗ್ಯ ಸೂತ್ರವನ್ನು ನಾನು ನಿಮ್ಮ ಎದುರುಗಡೆ ಇಡ್ತೇನೆ. ಆ ಸೂತ್ರದ ಹೆಸರು 6422211 ಅಂತ. 6422211 ಮೊಬೈಲ್ ನಂಬರ್ಗಿಂತ ಚಿಕ್ಕದಾಗಿದೆ, ನೆನಪಿಟ್ಕೊಳ್ಳಿಕ್ಕೆ ಈಸಿ. ಏನದು ಈ 6422211 ಅಂದ್ರೆ 6422211. 6 ಅಂದ್ರೆ ಏನು? 6 ತಾಸುಗಳ ಕಾಲ ಸುಖವಾದ ನಿದ್ರೆ. ಸೊ ನಿದ್ರೆ ಸರಿಯಾಗಿ ಆಗಿಲ್ಲ ಅಂದ್ರೆ ಅವನಿಗೆ ನೆಕ್ಸ್ಟ್ ಡೇ ಎಸಿಡಿಟಿ, ಮಲಬದ್ಧತೆ, ಮನಸ್ಸು ಸ್ಟ್ರೆಸ್ಸು, ಎಂಗ್ಸೈಟಿ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಒಳ್ಳೆಯ ನಿದ್ರೆ ಬಹಳ ಮುಖ್ಯ. ಕನಿಷ್ಠ 6-8 ತಾಸುಗಳ ಕಾಲ ಒಳ್ಳೆಯ ನಿದ್ರೆ ಬಹಳ ಮುಖ್ಯ. ಸೊ ಈ ಒಳ್ಳೆಯ ನಿದ್ರೆಗೋಸ್ಕರ ನಾವು ರಾತ್ರಿ ಮಲಗುವಾಗ ಪ್ರಾರ್ಥನೆಯನ್ನು ಮಾಡಿ ಮಲಗಬೇಕು, ಒಳ್ಳೆಯ ಮನಸ್ಸಿನಿಂದ ಮಲಗಬೇಕು. ಸೊ ಒಳ್ಳೆಯ ನಿದ್ದೆಯನ್ನು ಮಾಡಬೇಕು. ಸೊ ನಿದ್ದೆ ಚೆನ್ನಾಗಾದರೆ ನಮಗೆ ಬಹಳ ಅನುಕೂಲ ಆಗುತ್ತೆ, ಬೆಳಿಗ್ಗೆ ಬೇಗ ಎಚ್ಚರಾಗಲಿಕ್ಕೂ ಅನುಕೂಲ ಆಗುತ್ತೆ, ಬೇಗ ಮಲಗುವಂಥ ಹವ್ಯಾಸ ಒಳ್ಳೇದು. ಹಾಗೆ ನಮ್ಮ ಹಿಂದಿನವರು ಹೇಳಿದ್ದು ಬೇಗ ಮಲಗಿ ಬೇಗ ಏಳುವಂತ. 6 ಅಂದ್ರೆ 6 ತಾಸುಗಳ ಕಾಲ, 6-8 ತಾಸು ಒಳ್ಳೆ ನಿದ್ರೆ ಕನಿಷ್ಠ. ಸೊ 8 ತಾಸು ಮಾಡಿದ್ರೆ ಒಳ್ಳೇದು. ನೆಕ್ಸ್ಟ್ ಇರುವಂಥದ್ದು ಫೋರ್. ಫೋರ್ ಅಂದರೆ ಡೈಲಿ 4 ಲೀಟರ್ಗಷ್ಟು ನೀರು ಕುಡಿಯೋದು ಅಂತ. ನೀರು ಸಾರ್ವತ್ರಿಕ ದ್ರಾವಣ, ಇದು ವಿಷವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಂಡು ಮಲದ ಮೂಲಕ, ಮೂತ್ರದ ಮೂಲಕ, ಬೆವರಿನ ಮೂಲಕ, ಉಸಿರಾಟದ ಮೂಲಕ ಹೊರಗಡೆ ಹಾಕುತ್ತೆ. ಸೊ ಹಾಗಾಗಿ ನೀರು ಬಹಳ ಮುಖ್ಯ ನಮ್ಮ ದೇಹಕ್ಕೆ. ನೀರನ್ನು ಕಡಿಮೆ ಕುಡಿಯೋದ್ರಿಂದಾಗಿ ಎಸಿಡಿಟಿ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಮೂತ್ರದ ಉರಿ ಆಗುವಂಥದ್ದು, ಮಲಬದ್ಧತೆ, ಮೂಲವ್ಯಾಧಿ, ತಲೆನೋವು, ಈ ಹಲವಾರು ಕಾಯಿಲೆ ಬರುತ್ತೆ. ನೀವು ಕೇಳಬಹುದು ನೀರು ಕುಡಿಯೋದು ಹೋಗೋದು ಹೊಟ್ಟೆಗೆ, ಆದರೆ ತಲೆನೋವು ಹೇಗೆ ಬರುತ್ತೆ ಅಂತ. ಅನೇಕ ತಲೆನೋವು ಇದ್ದಂತಹ ಅನೇಕರಿಗೆ ನಾನು ಹೇಳಿದ್ದೇನೆ, ಡೈಲಿ 4 ಲೀಟರ್ ನೀರು ಕುಡಿಲಿಕ್ಕೆ ಶುರು ಮಾಡಿ ನಿಮ್ಮ ತಲೆನೋವು ಹೊರಟೋಗುತ್ತೆ ಅಂತ. ಬಿಕಾಸ್ ತಲೆನೋವು ಒಂದು ರೋಗ ಅಲ್ಲ, ಅದೊಂದು ರೋಗದ ಚಿಹ್ನೆ. ಸರ್ವೇ ರೋಗ ಮಲಾವಶಃ ಅಂತ. ಸೊ ಹೊಟ್ಟೆಯೇ ಎಲ್ಲ ರೋಗಗಳಿಗೂ ಕಾರಣ. ನೀರು ಜಾಸ್ತಿ ಕುಡಿಯೋದ್ರಿಂದಾಗಿ ಹೊಟ್ಟೆ ಸರಿಯಾಯಿತು, ತನ್ನ ಮೂಲಕ ತಲೆನೋವು ಹೊರಟೋಯ್ತು. ಸೊ ಇದು ಒಂದು ದಿವಸ ಮಾಡುವಂಥ ಪ್ರಕ್ರಿಯೆ ಅಲ್ಲ, ಕನಿಷ್ಠ 3 ತಿಂಗಳು ಅಭ್ಯಾಸ ಮಾಡಿದಾಗ ಅತ್ಯಂತ ಉತ್ತಮವಾದ ಫಲಿತಾಂಶ ಇದರಿಂದ ಬರುತ್ತೆ. ಸೊ ಹಾಗಾಗಿ 4 ಲೀಟರ್ಗಷ್ಟು ನೀರು ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಬೆಳಗ್ಗೆ ಎದ್ದು ಕೂಡಲೇ 1 ತಂಬಿಗೆ ನೀರು ಕುಡಿಯೋದ್ರಿಂದಾಗಿ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಒಂದು ಉಂಟಾಗುತ್ತೆ. ಅಂದರೆ ಹೊಟ್ಟೆಗೆ ಹೋದಂತಹ ನೀರು ಕರುಳಿಗೆ ಒಂದು ಸಂದೇಶವನ್ನು ಕಳಿಸುತ್ತೆ, ಮೇಲ್ಗಡೆ ಏನೋ ಬಂದಿದೆ, ಕೆಳಗಡೆ ಇದನ್ನು ಹೊರಗಾಕುವಂತೆ. ಬೆಳಗ್ಗೆ ಎದ್ದು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಡೀ ದಿವಸ ಲವಲವಿಕೆಯಿಂದ ತಾಜಾ ಇರಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ ನೀರು ಸೇವನೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದು 1 ತಂಬಿಗೆ ನೀರು ಕುಡಿಯುವಂತಹ ಉಷಾಪಾನ ಅನ್ನುವಂಥ ಅಭ್ಯಾಸವನ್ನು ನಾವೆಲ್ಲ ಬೆಳೆಸ್ಕೋಬೇಕು. ಇದರಿಂದಾಗಿ ಗ್ಯಾಸ್ಟ್ರಿಕ್ಕು ಹೆಚ್ಚಾದಂತಹ ಈ ಒಂದು ಎಸಿಡಿಟಿ ಕಡಿಮೆ ಆಗುತ್ತೆ, ಹೊಟ್ಟೆಗೂ ಕೂಡ ಒಳ್ಳೆಯದು, ಮೂತ್ರದ ಒಂದು ಯಾವುದೇ ತೊಂದರೆ ಇದ್ರೂ ಕೂಡ ಅದು ಕೂಡ ಸರಿಯಾಗುತ್ತೆ. ನಮಗೆ ಒಂದು ಒಳ್ಳೆಯ ಅಭ್ಯಾಸ. ಸೊ ಈ ಕೆಟ್ಟ ಅಭ್ಯಾಸ, ಈ ಕುಡಿಯೋದು ಕೆಟ್ಟ ಅಭ್ಯಾಸ, ಸೊ ಅದನ್ನು ಅಭ್ಯಾಸ ಮಾಡಿಸ್ಕೊಂಡ್ರೆ ಬಿಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಸಿಗರೇಟ್ ಸೇದು ಕೆಟ್ಟ ಅಭ್ಯಾಸ, ಅದು ಅಭ್ಯಾಸ ಆದರೆ ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದು ಅದರದ್ದು ಕೆಟ್ಟ ಅಭ್ಯಾಸ. ಒಳ್ಳೆ ಅಭ್ಯಾಸ ಯೋಗಾಭ್ಯಾಸ ಡೈಲಿ ನಾನು ಮಾಡ್ತಾ ಇದ್ದೀನಿ, ಅದು ನನಗೆ ಒಂದು ದಿವಸ ಬಿಟ್ಟರು ಆಗಲ್ಲ, ಅದು ಒಳ್ಳೆ ಅಭ್ಯಾಸ. ಅದೇ ಥರ ನೀರು ಕುಡಿಯೋದು ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದು ಒಂದು ಹ್ಯಾಬಿಟ್ ಆಗುತ್ತೆ. ಸೊ ಆ ಹ್ಯಾಬಿಟ್ ಆಗೋದ್ರಿಂದಾಗಿ ಅದು ಒಂದು ಒಳ್ಳೆ ಅಭ್ಯಾಸ. ಸೊ ಬೆಳಗ್ಗೆ ಎದ್ದು 1 ತಂಬಿಗೆ ನೀರು ಕುಡಿಯುವಂಥ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡಿದ್ದೆ ಆದಲ್ಲಿ ಅದು ಒಂದು ಒಳ್ಳೆ ಹವ್ಯಾಸ ಆಗುತ್ತೆ. ಅದನ್ನು ಅನುಸರಿಸಿ ಬೆಳಗ್ಗೆ ಎದ್ದು ನೀವು 6 ಗಂಟೆಗೆ ನೀವು ಎದ್ರಿ ಅಂದರೆ 1 ತಂಬಿಗೆ ನೀರು ಕುಡಿದು ಸ್ವಲ್ಪ ವಾಕ್ ಮಾಡಿ ಅಥವಾ ಸ್ವಲ್ಪ ಜಾಗ್ ಮಾಡಿ. ಸೊ ಆಗ ನಿಮಗೆ ಮೋಷನ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಳಗ್ಗೆ ಎದ್ದು ಮೋಷನ್ಗೆ ಹೋಗಿ ದೇಹವನ್ನು ಶುದ್ಧ ಮಾಡಿಕೊಂಡು ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಆರಂಭಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಹೀಗೆ ನಮ್ಮ ದಿನವನ್ನು ಶುರು ಮಾಡೋದು ಭಾಳ ಒಳ್ಳೆಯದು. ಕೆಲವರು ಊಟದ ಮಧ್ಯೆ ಘಟ ಘಟ ಘಟ ಅಂತ ನೀರು ಕುಡಿತಾರೆ, ಅದು ಒಳ್ಳೆ ಅಭ್ಯಾಸ ಅಲ್ಲ. ಯಾಕೆಂದರೆ ಊಟ ನಮಗೆ ಹಸುವೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಹೊಟ್ಟೆಯಲ್ಲಿ ಸ್ರವಿಸುವಂಥ ಜೀರ್ಣರಸಗಳಿಂದ. ಆ ಜೀರ್ಣರಸಗಳು ಘನ ಆಹಾರಕ್ಕೆ ಕಾಯ್ತಾ ಇರುತ್ತೆ. ನಾವೇನು ಮಾಡಬೇಕು ಆ ಟೈಮಲ್ಲಿ ಘನ ಆಹಾರನ ತೆಗೆದುಕೊಳ್ಬೇಕು. ಅದ್ರ ಬದಲಿಗೆ ಜಾಸ್ತಿ ನೀರು ಕುಡಿದ್ಬಿಟ್ರೆ, ಉತ್ತರ ಕರ್ನಾಟಕದ ಕಡೆ ನೀವು ನೋಡ್ಬೋದು ಊಟ ಕುಂತಾಗ 2 ತಂಬಿಗೆ ನೀರು ಕುಡಿತಾರೆ, ಅದು ಒಳ್ಳೆ ಹವ್ಯಾಸ ಅಲ್ಲ. ಊಟಕ್ಕಿಂತ 1/2 ಗಂಟೆ ಮುಂಚೆ, ಊಟಕ್ಕಿಂತ 1/2 ಗಂಟೆ ನಂತರ ಯಥೇಚ್ಛ ನೀರು ಕುಡಿಬೋದೇ ಹೊರತು ಊಟದ ಜೊತೆ ಜಾಸ್ತಿ ನೀರು ಕುಡಿಯುವಂಥ ಹವ್ಯಾಸವನ್ನು ಮಾಡಬಾರ್ದು. ಸೊ ಆ ಒಂದು ಅಭ್ಯಾಸವನ್ನು ಕೂಡ ನಮ್ಮ ಸಾರ್ವಜನಿಕರು ಮಾಡಿಕೊಳ್ಬೇಕು. ಸೊ ಅಲ್ಲಿಗೆ ನೀರು ರಾತ್ರಿ ಕುಡಿಯಬಾರದು ಅಂತ ಕೆಲವರು ಹೇಳ್ತಾರೆ, ಹಾಗೇನಿಲ್ಲ, ನಿಮಗೆ ಬಾಯಾರಿಕೆ ಆಯಿತು ಅಂತಿದ್ರೆ ರಾತ್ರಿ ಕೂಡ ಕುಡಿಬೋದು. ಆದರೆ ಯಾರಿಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆಯೋ, ಯಾರಿಗೆ ರಾತ್ರಿ ಮೂತ್ರಕ್ಕೆ ತುಂಬ ಸಲ ಎದ್ದೋಗುವಂಥ ಅನಿವಾರ್ಯತೆ ಬರುತ್ತೋ, ಅವರು ಸಂಜೆ 7 ಗಂಟೆಗೆ ಸೂರ್ಯಾಸ್ತದ ನಂತರ ಘನ ಆಹಾರ ದ್ರವ ಆಹಾರ ಎರಡನ್ನೂ ಬಿಡಬೇಕು. ಇದು ಒಳ್ಳೆ ಅಭ್ಯಾಸ. ಒಂದು ಹಾಲು ಕುಡಿಯೋದು ಏನೇ ಇದ್ದರೂ ಕೂಡ 7 ಗಂಟೆ 6:30 ಒಳಗಡೆ ಮುಗಿಸ್ಬಿಡ್ಬೇಕು. ಸೊ ಆ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಸಂಜೆ 6 ಗಂಟೆ ನೀವು ಎಲ್ಲವನ್ನ ಮುಗಿಸಿ ಊಟ ಎಲ್ಲ ಮುಗಿಸ್ಬಿಟ್ಟು ನಾಳೆ ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದ್ರಿಂದಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಮಾಡ್ದಂಗಾಗತ್ತೆ. ಅದು ಕೂಡ ಬಗ್ಗೆ ಅದ್ರ ಬಗ್ಗೆ ಹೇಳ್ತೇನೆ ನಾನು. ಅದು ಕೂಡ ಒಂದು ಒಳ್ಳೆ ಅಭ್ಯಾಸ, ಅದನ್ನು ಕಂಡಿಡಿದಂಥವ್ರಿಗೆ ನೊಬೆಲ್ ಪಾರಿತೋಷಕ ಬಂದಿದೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳ್ಳೇದು. ಸೊ ಹಾಗಾದರೆ ನೀರು ಕುಡಿಯೋದು ಬಹಳ ಮುಖ್ಯ. ನೀರು ಸಾರ್ವತ್ರಿಕ ದ್ರಾವಣ, ವಿಷವಸ್ತುಗಳನ್ನು ಕರಗಿಸ್ಕೊಂಡು ನಮ್ಮ ದೇಹದಿಂದ ಹೊರಹಾಕುವಂಥ ವಿಶೇಷವಾದಂಥ ಅಸ್ತ್ರ. ಇದನ್ನು ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಹೇಳ್ತೇವೆ. ಎಲ್ಲ ವಿಷವಸ್ತುಗಳನ್ನು ಕರಗಿಸ್ಕೊಳ್ಳುವಂಥ ತಾಕತ್ತು ಶಕ್ತಿ ನೀರಲ್ಲಿದೆ. ಸೊ ಹಾಗಾಗಿ ನೀರನ್ನು ಜಾಸ್ತಿ ಕುಡಿಯುವಂಥ ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಳೋಣ. ತನ್ನ ಮೂಲಕ ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದು. ನಮ್ಮ ಭೂಮಂಡಲದಲ್ಲಿ ನೋಡಿದ್ರೆ 70% ನೀರೇ ಇದೆ. ನಮ್ಮ ದೇಹದಲ್ಲಿ ನೋಡಿದ್ರೂ ಕೂಡ 70% ನೀರೇ ಇದೆ. ಸೊ ಹಾಗಾಗಿ ನೀರನ್ನು ಕುಡಿಯುವಂಥ ಒಂದು ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಳ್ಳೋಣ. ಅಲ್ಲಿಗೆ 6 ಆಯಿತು 4 ಆಯಿತು, ಈಗ 2 ಅಂದರೆ 2 ಸಲ 2 ಬರುತ್ತೆ ಇಲ್ಲಿ. ಮೊದಲನೇ 2 ದಿನಕ್ಕೆ 2 ಸಲ ಆಹಾರ. ಸೊ ನಾ ಹೇಳ್ತಾ ಇದ್ದೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್, 16/8 ಅಂದರೆ 16 ತಾಸುಗಳ ಕಾಲ ಖಾಲಿ ಇರೋದು, 8 ತಾಸಲ್ಲಿ ಆಹಾರ ಸೇವನೆ ಮಾಡುವಂಥದ್ದು. ಇದನ್ನು ಅಳವಡಿಸಿಕೊಂಡಿದ್ದೆ ಆದಲ್ಲಿ 1/4 ಕಾಯಿಲೆಗಳು ಅಲ್ಲ, 3/4 ಕಾಯಿಲೆಗಳನ್ನು ನಾವು ದೂರ ಇಡ್ಲಿಕ್ಕೆ ಸಾಧ್ಯ, ಬಂದಂತಹ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದನ್ನು ಹೇಗೆ ಮಾಡೋದು? 16/8 ಎರಡು ವಿಧದಲ್ಲಿ ನೀವು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಮೊದಲನೇ ಪ್ಲಾನ್, ಬೆಳಗ್ಗೆ ಎದ್ದು ನೀರು ಕುಡಿತಾ ಇರುವುದು, ಬ್ರೇಕ್ಫಾಸ್ಟ್ ಅನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಮಧ್ಯಾಹ್ನ ಊಟ ಮಾಡೋದು. ಅನೇಕರು ಇದನ್ನು ಮಾಡ್ತಾರೆ. ಮುಂಚೆ ಇತ್ತು ಬ್ರೇಕ್ಫಾಸ್ಟ್ ತಿಂದೇ ಇದ್ರೆ ಆಗಾಗತ್ತೆ ಹೀಗಾಗತ್ತೆ, ಹಾಗೇನೂ ಇಲ್ಲ, ಏನೂ ಆಗಲ್ಲ, ನೀರು ಕುಡಿತಾ ಇರಬೇಕು, ಗ್ಯಾಸ್ಟ್ರಿಕ್ ಆಗಲ್ಲ, ಒಂದು ವಾರದಲ್ಲಿ ಅಭ್ಯಾಸ ಆಗ್ಬಿಡತ್ತೆ. ಮಧ್ಯಾಹ್ನದವರೆಗೂ ಕೂಡ ನೀರು ಬಿಡಬಾರ್ದು, ನೀರು ಕುಡಿತಾ ಇರಬೇಕು, ಮತ್ತೇನು ಟೀ ಕಾಫಿ ಹಾಲು ಅದೇನು ಕುಡಿಬಾರ್ದು, ಮಧ್ಯಾಹ್ನ ಊಟ ರಾತ್ರಿ ಊಟ. ಸೊ ಅಲ್ಲಿಗೆ 16 ತಾಸು ಗ್ಯಾಪ್ ಆಗುತ್ತೆ. ಇದು ಒಂದು ವಿಧ. ಆದರೆ ಇನ್ನೊಂದು ವಿಧ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲೇಬೇಕು, ಓಕೆ ಮಾಡ್ತೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ಸಂಜೆ 4 ಗಂಟೆಗೆ ಯಾರಿಗೆ ಸಾಧ್ಯ ಆಗುತ್ತೋ, ಎರಡನೇ ವಿಧಾನ, ಸಂಜೆ 4 ಗಂಟೆಗೆ ಒಂದಿಷ್ಟು ಹಣ್ಣು ತರಕಾರಿ ಪಲ್ಯ ಸಲಾಡ್ಸು ಇವುಗಳನ್ನು ತೆಗೆದುಕೊಂಡು, ನಟ್ಸು ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಟು ಇವುಗಳನ್ನು ತೆಗೆದುಕೊಂಡು ಒಳ್ಳೆ ಆಹಾರವನ್ನು ಸೇವಿಸಿ ಹಾಲನ್ನು ಬೇಕಾದ್ರೆ ಕುಡಿದು 4 ಗಂಟೆಗೆ ಸಂಜೆಯ ಊಟವನ್ನು ಮುಗಿಸಬೇಕು. 4 ಗಂಟೆ ನಂತರ ಏನೂ ತೆಗೆದುಕೊಳ್ಬಾರ್ದು. 4 ಗಂಟೆ ಆದಮೇಲೆ ನೀರಷ್ಟೇ ಕುಡಿತಾ ಇರಬೇಕು, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನೆಕ್ಸ್ಟ್. ಸೊ ಅವಾಗ ಕೂಡ 16 ತಾಸು ಗ್ಯಾಪ್ ಆಗುತ್ತೆ. ಸೊ ಅಲ್ಲಿಗೆ 16:8 ಈ 16:8 ಅನ್ನುವಂಥ ಒಂದು ಟೆಕ್ನಿಕನ್ನು ಉಪಯೋಗಿಸಿದ್ದೆ ಆದಲ್ಲಿ ಖಂಡಿತವಾಗಿ ಹೊಟ್ಟೆ ಬೊಜ್ಜು ಹೋಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಬಿ ಪಿ ರಿವರ್ಸ್ ಆಗುತ್ತೆ, ಪಿ ಸಿ ಓ ಡಿ ಕಡಿಮೆ ಆಗುತ್ತೆ, ಮುಟ್ಟಿನ ಸಮಸ್ಯೆ ಸರಿಯಾಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಪರಿಪೂರ್ಣ ಆರೋಗ್ಯ ನಮ್ದಾಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಹಾಗಾಗಿ 16:8 2 ಅಂದರೆ 2 ಸಲ ಆಹಾರ ಸೇವನೆ, 1 2 ಆಯ್ತು, ಇನ್ನೊಂದು 2 ಏನು, 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ. ದೇಹಕ್ಕೆ ಆಹಾರ ಆಯ್ತು, ಮನಸ್ಸಿಗೆ ಆಹಾರ ಬೇಡವಾ? ಮನಸ್ಸಿಗೂ ಕೂಡ ಆಹಾರ ಬೇಕು. ಮನಸ್ಸಿನ ಆಹಾರ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಮನಸ್ಸು ಮತ್ತು ದೇಹದ ನಡುವೆ ಒಂದು ಬ್ರಿಡ್ಜ್ ಆಗಿ, ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ. ನಮ್ಮ ಮನಸ್ಸನ್ನು ಹತೋಟಿಗೆ ತರಲಿಕ್ಕೆ ಈ ಪ್ರಾರ್ಥನೆ ಸಹಾಯ ಮಾಡುತ್ತೆ. ಸೊ ಹಾಗಾದ್ರೆ ಇದನ್ನು ಹೇಗೆ ಮಾಡೋದು? ಪ್ರಕೃತಿ ಚಿಕಿತ್ಸೆಯಲ್ಲಿ ತುಂಬ ಸರಳವಾಗಿ ಇದನ್ನು ಹೇಳಿದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ ಹಾಸಿಗೆಯಲ್ಲೇ ಕುತ್ಕೊಂಡು ಕಣ್ಣು ಮುಚ್ಚಿ 108 ಸಲ ಇಷ್ಟ ದೇವರ ನಾಮವನ್ನು ಜಪಿಸಿ, ಅದು ಯಾವುದೇ ಧರ್ಮ ಇರ್ಬೋದು, ಜಪಿಸಿ ನಾನು ನನ್ನ ದಿನವನ್ನು ಶುರು ಮಾಡ್ತಾ ಇದ್ದೇನೆ, ನನ್ನ ದಿನ ಚೆನ್ನಾಗಿರಬೇಕು, ನಾನು ಬೇರೆಯವರ ಮನಸ್ಸನ್ನು ನೋಯಿಸಬಾರ್ದು, ನಾನು ಕೋಪಗೊಳ್ಳಬಾರ್ದು, ನಾನು ಇರಿಟೇಷನ್ಗೆ ಒಳಗಾಗಬಾರ್ದು, ನಾನು ಶಾಂತವಾಗಿರಬೇಕು, ನನ್ನ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿಕ್ಕೆ ನನಗೆ ದೇವರು ಸಹಾಯವನ್ನು ಮಾಡಬೇಕು, ನಮ್ಮ ಹತ್ರ ಒಬ್ಬರತ್ರದಿಂದ ಎಲ್ಲವನ್ನು ಮಾಡಲಿಕ್ಕಾಗಲ್ಲ, ದೇವರ ಸಹಾಯ ಬೇಕೇ ಆಗತ್ತೆ. ಸೊ ಹೀಗೆ ಧನಾತ್ಮಕ ಚಿಂತನೆಯನ್ನು ಮಾಡಿ ಆ ದೇವರ ಹತ್ರ ಪ್ರಾರ್ಥಿಸಿ ನಮ್ಮ ದಿನವನ್ನು ಆರಂಭಿಸೋದ್ರಿಂದಾಗಿ ಇಡೀ ದಿನ ನಾವು ಲವಲವಿಕೆಯಿಂದ ಇರ್ತೇವೆ, ಹೊಸ ಆತ್ಮವಿಶ್ವಾಸ ಹುಟ್ಕೊಳ್ಳುತ್ತೆ, ನಾನು ಅನ್ಕೊಂಡಿದ್ದನ್ನು ಸಾಧಿಸ್ತೇನೆ ಅನ್ನುವಂಥ ಧೈರ್ಯ ಬರುತ್ತೆ. ಸೊ ಹಾಗಾಗಿ ಆ ಧೈರ್ಯವನ್ನು ಕೊಡುತ್ತೆ, ಆ ಮಾನಸಿಕ ಸ್ಥೈರ್ಯವನ್ನು ಕೊಡುತ್ತೆ ಪ್ರಾರ್ಥನೆ. ಸೊ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆ ಇದೆ. ಸೊ ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನು ವರ್ಧಿಸುವಲ್ಲಿ, ನಮ್ಮ ಟೋಟಲ್ ಆರೋಗ್ಯವನ್ನು ವರ್ಧಿಸುವಲ್ಲಿ, ಪರಿಪೂರ್ಣ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಈ ಪ್ರಾರ್ಥನೆ ಸಹಾಯ ಮಾಡುತ್ತೆ. ಹಾಗಾಗಿ ದಿನಕ್ಕೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ರಾತ್ರಿ ಮಲಗುವಾಗ ಮತ್ತೆ ಪುನಃ ಕೂತ್ಕೊಂಡು, ಓ ದೇವರೇ ನಾನು ಮಲಗಲಿಕ್ಕೆ ಹೊರಟಿದ್ದೇನೆ, ರಾತ್ರಿ ನನಗೆ ಒಳ್ಳೆ ನಿದ್ದೆ ಬರಬೇಕು, ಕೆಟ್ಟ ಕನಸುಗಳು ಬೀಳಬಾರದು, ಬೆಳಗ್ಗೆ ಬೇಗ ಎಚ್ಚರಾಗಬೇಕು, ಬೆಳಗ್ಗೆ ಎದ್ದು ಯೋಗಾಭ್ಯಾಸ ವ್ಯಾಯಾಮ ವಾಕಿಂಗ್ ಎಲ್ಲ ನಂಗೆ ಮಾಡಲಿಕ್ಕಿದೆ. ಸೊ ಹೀಗೆ ಧನಾತ್ಮಕ ಚಿಂತನೆಯನ್ನು ಮಾಡಿ ರಾತ್ರಿ ಮಲಗುವಾಗ ಪ್ರಾರ್ಥನೆ 108 ಸಲ ಇಷ್ಟ ದೇವರ ನಾಮವನ್ನು ಜಪಿಸಿ ಮಲಗೋದ್ರಿಂದಾಗಿ ಇಡೀ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ, ಕೆಟ್ಟ ಕನಸುಗಳು ಬೀಳೋದಿಲ್ಲ. ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಅಂದ್ಕೊಳ್ತೀರಲ್ಲ ಅಷ್ಟೊತ್ತಿಗೆ ಎಚ್ಚರ ಆಗುತ್ತೆ. ನೀವು ತಾಯಂದಿರ ಹತ್ರ ಕೇಳಿ ನೋಡಿ, ನಾಳೆ ಅವ್ರ ತಾಯಿ ಮನೆಗೆ ಹೋಗಬೇಕು ಅಂತಿದ್ದರೆ ಅವ್ರಿಗೆ ಅಲಾರಾಮ್ ಬೇಕಾಗತ್ತಾ? ಬೇಡ, ಹಾಗೆ ಎಚ್ಚರ ಆಗುತ್ತೆ. ಮಕ್ಕಳಿಗೆ ನಾಳೆ ಎಕ್ಸಾಮ್ ಇದೆ ಅಂದರೆ ಅವ್ರಿಗೆ ಅಲಾರಾಮ್ ಇಲ್ಲದೆ ಅವರೇ ಎದ್ದು ಕುಣಿತಾ ಇರ್ತಾರೆ, ಎಕ್ಸಾಮ್ ಎಕ್ಸಾಮ್ ಅಂತ ಓದ್ತಾರೋ ಬಿಡ್ತಾರೋ. ಸೊ ಅಂದರೆ ಇದರ ಅರ್ಥ ಏನು ಅಂದರೆ, ನಮ್ಮ ಮನಸ್ಸಿಗೆ ನಮ್ಮ ದೇಹವನ್ನು ಕೇಳಿಸುವಂತಹ ಶಕ್ತಿ ಇದೆ. ರಾತ್ರಿ 12 ಗಂಟೆ 1 ಗಂಟೆಗೆ ಕಳ್ಳ ಬಂದು ಶಬ್ದ ಮಾಡಿದ್ರು ನಮಗೆ ಎಚ್ಚರ ಆಗಲ್ಲ, ಆದರೆ ರಾತ್ರಿ ಮಲಗುವಾಗ ನನಗೆ ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಗಬೇಕು ಅಂತ ಒಂದು ಗಟ್ಟಿ ಮನಸ್ಸನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಮಲಗಿ ನೋಡಿ. ಬೆಳಗ್ಗೆ 4 ಗಂಟೆಗೆ ನೀವು ಬೇಕಾದ್ರೆ 1 ಗಂಟೆಗೆ ಮಲಗಿ, ಲೇಟಾಗಿ 4 ಗಂಟೆಗೆ ಎಚ್ಚರ ಆಗುತ್ತೆ. ಅದು ಮನಸ್ಸಿನ ಶಕ್ತಿ, ದೇಹವನ್ನು ಕೇಳಿಸುವಂತಹ ಒಂದು ಆ ಬಯೋ ಕ್ಲಾಕ್ ನಮ್ಮ ದೇಹದಲ್ಲಿದೆ. ಈ ಬಯೋ ಕ್ಲಾಕ್ ಅನ್ನು ಉದ್ದೀಪನಗೊಳಿಸುವಂಥದ್ದು ನಮ್ಮ ಕರ್ತವ್ಯ. ಸೊ ಅದಕ್ಕೆ ಪ್ರಾರ್ಥನೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದಿನಕ್ಕೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಪರಿಪೂರ್ಣ ಆರೋಗ್ಯ ಸಿಗುವುದರ ಜೊತೆಯಲ್ಲಿ ಇವತ್ತು ಮನೋದೈಹಿಕ ಕಾಯಿಲೆಗಳು ಅಂತ ಏನು ಕರೀತಾ ಇದ್ದಾರೆ, 60%+ ಕಾಯಿಲೆಗಳನ್ನು, ಬಿ ಪಿ ಮಾನಸಿಕ ಒತ್ತಡದಿಂದ ಹೆಚ್ಚಾಗತ್ತೆ, ಶುಗರ್ ಮಾನಸಿಕ ಒತ್ತಡದಿಂದ ಹೆಚ್ಚಾಗತ್ತೆ. ನಾಳೆ ನಮ್ಮ ಮನೆಗೆ 10 ಜನ ನೆಂಟರು ಬರ್ತಾರೆ ಅಂತ ನನ್ನ ಹೆಂಡತಿಗೆ ಇವತ್ತು ಬ್ಯಾಕ್ ಪೇನ್ ಬರುತ್ತೆ, ಯಾಕೆ ನಾಳೆ, ಹಾ ನಾಳೆ 10 ಜನಕ್ಕೆ ನಾವು ಅಡುಗೆ ಮಾಡಬೇಕಲ್ಲ, ಸ್ವೀಟ್ ಮಾಡಬೇಕಲ್ಲ ಅನ್ನುವಂಥ ಧಾವಂತದಲ್ಲೇ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇದರಿಂದ ನಮಗೆ ಸಿಂಪಲ್ ಆಗಿ ಅರ್ಥ ಆಗುದೇನು ಅಂದ್ರೆ, ಮಾನಸಿಕ ಒತ್ತಡ ದೈಹಿಕ ತೊಂದರೆಯನ್ನು ಉಂಟು ಮಾಡುತ್ತೆ. ಮಾನಸಿಕ ಒತ್ತಡವನ್ನ ಹತೋಟಿ ಮಾಡಿಕೊಂಡ್ರೆ, ಪ್ರಾರ್ಥನೆ ಮಾಡೋದ್ರ ಮೂಲಕ ಅವತ್ತು ತೆಗೆದುಕೊಂಡಂತ ಒತ್ತಡವನ್ನು ಅವತ್ತೇ ಕಡಿಮೆ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ಫ್ರೆಶ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಒಂದು ಮಗು ಇದೆ, ಆ ಮಗುವಿಗೆ ಒಂದು ಬೆಲೂನ್ ಅನ್ನ ಕೊಟ್ಟಿದ್ದೇನೆ. ಆ ಬೆಲೂನ್ ಅದು ಹೇಗೆ ಆಡತ್ತೆ ಅಂದ್ರೆ, ಅದಕ್ಕೆ ಗಾಳಿ ತುಂಬಿಸುವುದು ಒಂದು ಆಟ, ಅದು ಗಾಳಿ ತುಂಬಿಸತ್ತೆ, ಆಟ ಆಡತ್ತೆ. ಅದು ಮಗು ಮಲಗಿದಾಗ ನಾನು ಗಾಳಿಯನ್ನು ತೆಗೆದಿರ್ತೇನೆ, ಯಾಕಂದ್ರೆ ನೆಕ್ಸ್ಟ್ ಏನು ಗಾಳಿ ತುಂಬಿಸಿ ಆಡುವ ಅಭ್ಯಾಸ. ಅದಕ್ಕೆ ತುಂಬಿದ ಹಾಗೆ ನಾನು ಮರೆತು ಬಿಟ್ಟೆ ಅಂದರೆ ಆ ಬೆಲೂನ್ ತುಂಬಿಕೊಂಡಿದೆ, ಅದಕ್ಕೆ ಮತ್ತೆ ಗಾಳಿ ತುಂಬಿಸಿದ್ರೆ ಏನಾಗುತ್ತೆ, ಒಡೆದೋಗುತ್ತೆ. ಅದೇ ಥರ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸು ಅದೇ ಥರ ಆತ್ಮೀಯರೇ. ಇವತ್ತು ತೆಗೆದುಕೊಂಡಂತಹ ಒತ್ತಡವನ್ನ ಇವತ್ತೇ ನಾವು ಪ್ರಾರ್ಥನೆಯ ಮೂಲಕ ಕಡಿಮೆ ಮಾಡಿಕೊಳ್ಳಿಲ್ಲ ಅಂದ್ರೆ ಒತ್ತಡ ಇಲ್ಲದೆ ಯಾರ ಹತ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಒತ್ತಡ ಇದ್ದೇ ಇರುತ್ತೆ. ಇವತ್ತಿನ ಒತ್ತಡ ರಹಿತವಾಗಿ ಯಾರೂ ಇಲ್ಲ, ಎಲ್ರಿಗೂ ಒತ್ತಡ ಇದೆ. ಎಲ್ಲ ವಿಭಾಗಗಳಲ್ಲಿ ಒತ್ತಡ ಇದೆ. ಒತ್ತಡ ತೆಗೆದುಕೊಂಡೇ ಕೆಲಸ ಮಾಡಬೇಕಾಗತ್ತೆ, ಆ ಅನಿವಾರ್ಯತೆ ಇದೆ. ಅದರಲ್ಲಿಯೂ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದ್ರೆ ಈ ಪ್ಲಾನ್ ಎಲ್ಲ ಮಾಡಬೇಕು. ಆವತ್ತು ತೆಗೆದುಕೊಂಡಂತ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಆವತ್ತೇ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಕಡಿಮೆ ಮಾಡ್ಕೊಳ್ಬೇಕು. ಬೆಲೂನನ್ನು ಹೇಗೆ ನಾವು ಗಾಳಿ ತೆಗೆದಿಟ್ಟಾಗ ನಾಳೆ ಬೆಳಗ್ಗೆ ಮಗು ಮತ್ತೆ ಗಾಳಿಯನ್ನು ತುಂಬಿಸಿ ಆಟ ಆಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಇವತ್ತು ತೆಗೆದುಕೊಂಡಂತ ಒತ್ತಡ ಇವತ್ತೇ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ದಿವಸ, ಎರಡು ದಿವಸ, ಒಂದು ತಿಂಗಳ, ಎರಡು ತಿಂಗಳ, ಒಂದು ವರ್ಷ, ಎರಡು ವರ್ಷದಲ್ಲಿ ಅದು ಮನೋದೈಹಿಕ ಕಾಯಿಲೆಗಳಾಗಿ ಕನ್ವರ್ಟ್ ಆಗುತ್ತೆ. ಮನಸ್ಸಿನಿಂದ ದೇಹಕ್ಕೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಮನೋದೈಹಿಕ ಕಾಯಿಲೆಗಳು. ಸೊ ಅದು ಗ್ಯಾಸ್ಟ್ರೈಟಿಸ್, ಸಿಂಪಲ್ ಎಸಿಡಿಟಿ, ಹೆಚ್ಚಾದಂತ ಎಸಿಡಿಟಿ ನೋಡಿ ಟೆನ್ಷನ್ ಇಂದ ಬರುತ್ತೆ. ಸೊ ಹಾಗಾದ್ರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಇರುವಂತಹ ಏಕೈಕ ಬಹಳ ಒಳ್ಳೆಯ ಒಂದು ಶಸ್ತ್ರ ಅಂದ್ರೆ ಅದು ಪ್ರಾರ್ಥನೆ. ದಿನಕ್ಕೆ ಎರಡು ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತದ್ದು. ಸೊ ಅಲ್ಲಿಗೆ ಡಬಲ್ ಟು ತಮಗೆ ಈಸಿಯಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. 6422 6422 ಆಯ್ತು. ಈಗ 1 ಸೊ 1 ಈ ಸೂತ್ರವನ್ನು ಪಾಲಿಸಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿಕ್ ಸಾಧ್ಯ ಆಗತ್ತೆ. ಮೊದಲನೇ ಒಂದು, ವಾರಕ್ಕೆ ಒಂದು ದಿವಸ ಉಪವಾಸ. ಉಪವಾಸ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸರ್ವೇ ರೋಗಾಹ ಮಲಾವಶಾಹ, ಹೊಟ್ಟೆ ಎಲ್ಲ ರೋಗಗಳಿಗೂ ಕಾರಣ, ಲಂಗಣಂ ಪರಮೌಷಧಂ ಅಂದರೆ ಉಪವಾಸದವೇ ಅತ್ಯಂತ ಉತ್ತಮವಾದ ಔಷಧ ಅಂತ ನಮ್ಮ ಹಿಂದಿನವರು ಹೇಳಿದ್ದಾರೆ. ಲಂಗಣಂ ಉಪವಾಸ ಅಂದರೆ ಏನು, ಹೇಗಿರಬೇಕು, ಈಗಿನ ಈ ಆಧುನಿಕ ಪದ್ಧತಿಯಲ್ಲಿ ಯಾವ ಥರ ಮಾಡಬೇಕು, ಏನೂ ತೆಗೆದುಕೊಳ್ಳದೆ, ನೀರನ್ನೂ ಕುಡಿಯದೆ, ಮಜ್ಜಿಗೆನೂ ಕುಡಿಯದೆ, ಏನೂ ಕುಡಿಯದೆ ಉಪವಾಸ ಮಾಡೋದು ಒಳ್ಳೆಯ ಅಭ್ಯಾಸ ಅಲ್ಲ. ಅನೇಕರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಸಮಸ್ಯೆಗಳು ಉಂಟಾಗತ್ತೆ. ಹಾಗಾಗಿ ಅವರು ಉಪವಾಸವನ್ನು ಹೇಗೆ ಮಾಡಬೇಕು ಅಂದರೆ, ಬೆಳಗಿಂದ ರಾತ್ರಿವರೆಗೂ, ಅಂದರೆ ರಾತ್ರಿ ಏನು ತಿನ್ನೋದಿಲ್ಲ ನಾವು, ಬೆಳಗಿಂದ ರಾತ್ರಿವರೆಗೂ ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಮುಂತಾದ ಯಾವುದೇ ಕಾರ್ಬೋಹೈಡ್ರೇಟ್ಸನ್ನು ತಿನ್ನಬಾರ್ದು. ತಿಂದು 5 ನಿಮಿಷದಲ್ಲಿ ಜೀರ್ಣವಾಗುವಂತಹ ವಸ್ತು ಅಂದರೆ ಅದು ಹಣ್ಣು. ಸೊ ಹಣ್ಣುಗಳನ್ನು ತಿಂದು ಅಥವಾ ಬೇಯಿಸಿದ ತರಕಾರಿಯನ್ನು ತಿಂದು, ಸಾಕಷ್ಟು ನೀರನ್ನು ಕುಡಿದು, ಮಜ್ಜಿಗೆಯನ್ನು ಕುಡಿದು, ಬೇಕಾದ ಸ್ವಲ್ಪ ಹಾಲನ್ನು ಕುಡಿದು, ಟೀ ಕಾಫಿ ಬೇಡ, ಅಯ್ಯೋ ಇಲ್ಲ ಉಪವಾಸ ಮಾಡಿ ಟೀ ಕಾಫಿ ಕುಡಿದಿಲ್ಲ ನಂಗೆ ತಲೆನೋವು ಬರುತ್ತೆ ಅಂದ್ರೆ ಒಂದು ಸಲಕ್ಕೆ ಓಕೆ. ಅದು ಸಕ್ಕರೆ ಇಲ್ಲದೆ, ಸಕ್ಕರೆ, ಮೈದಾ, ಉಪ್ಪು, ಬಿಳಿ ವಿಷಗಳು. ಸೊ ಆ ವಿಷ ಬಿಡಬೇಕು. ವಾರಕ್ಕೆ ಒಂದು ದಿವಸ, ಯಾವ ದಿವಸ ನಿಮಗೆ ಶ್ರೇಷ್ಠ ಅಂತ ಅನ್ಸುತ್ತೋ, ಸೋಮವಾರ ಮಾಡಿದ್ರೆ ಶಿವನಿಗೆ ಖುಷಿಯಾಗತ್ತೆ, ಮಂಗಳವಾರ ಮಾಡಿದ್ರೆ ದೇವಿ ಖುಷಿಯಾಗತ್ತೆ, ಶನಿವಾರ ಮಾಡಿದ್ರೆ ಹನುಮಾನ್ಜಿಗೆ ಖುಷಿಯಾಗತ್ತೆ. ಸೊ ನಿಮಗೆ ದೇವರಿಗೂ ಕೂಡ, ನನ್ನ ಮಗು ಅಂದ್ರೆ ನಾವೆಲ್ಲ ದೇವರ ಮಕ್ಕಳು, ಉಪವಾಸ ಮಾಡ್ತಾ ಇದ್ದಾನೆ ಇದ್ದಾಳೆ, ಸೊ ಹಾಗಾಗಿ ನಾನು ಬೇಗನೆ ಆರೋಗ್ಯನ ಕೊಡಬೇಕು ಅನ್ನುವಂತಹ ಕರುಣೆ ಬರುತ್ತೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ. ನಮ್ಮ ಆರೋಗ್ಯಕ್ಕೆ ಉಪವಾಸ ಮಾಡೋದ್ರಿಂದಾಗಿ ಎಷ್ಟು ವಿಶೇಷವಾದ ಬದಲಾವಣೆ ಆಗುತ್ತೆ ಅಂದರೆ, ಆವತ್ತು ಜೀರ್ಣ ಮಾಡುವಂತಹ ಕೆಲಸ ಇಲ್ಲ. ಜೀರ್ಣ ಮಾಡಲಿಕ್ಕೆ ನಮ್ಮ 50% ಎನರ್ಜಿ ಜೀರ್ಣ ಮಾಡಲಿಕ್ಕೇ ಬೇಕು. ಆ ಎನರ್ಜಿ ಎಲ್ಲ ಸೇವ್ ಆಗುತ್ತೆ. ಆ ಸೇವ್ ಆದಂತಹ ಎನರ್ಜಿ ನಿಮ್ಮ ತೊಂದರೆಯನ್ನು, ನಿಮ್ಮ ಸೊಂಟ ನೋವನ್ನು, ನಿಮ್ಮ ಭುಜದ ನೋವನ್ನು, ನಿಮ್ಮ ತಲೆನೋವನ್ನು, ನಿಮ್ಮ ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಲ್ಲಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಇಲ್ದಿದ್ರೆ ಊಟ ಮಾಡಿದ ಕೂಡಲೇ ನೋಡಿ, ನಾವು ಊಟ ಮಾಡಿದ ಕೂಡಲೇ ಸ್ವಲ್ಪ ಹಿಂಗೆ ನಿದ್ದೆ ಜಾರ್ತೇವೆ. ಅದಕ್ಕೆ ಕಾರಣ ಎಲ್ಲ ರಕ್ತ ಸಂಚಾರ ಹೊಟ್ಟೆಗೆ ಹೋಗ್ಬೇಕು, ಮಿದುಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಆವಾಗ ನಿದ್ದೆ ಬಂದಂಗೆ ಅನ್ಸುತ್ತೆ. ಸೊ ನೀವು ಅವತ್ತು ಉಪವಾಸ ಮಾಡಿ ಬರೇ ಹಣ್ಣು ತರಕಾರಿ ತಿಂತ ಇದ್ರೆ ಡಬಲ್ ಲವಲವಿಕೆಯಿಂದ ಇರ್ತೀರ, ಖುಷಿ ಖುಷಿಯಿಂದ ಇರ್ತೀರ, ಬಹಳ ಆಕ್ಟಿವ್ ಆಗಿರ್ತೀರ. ಯಾಕಂದ್ರೆ ರಕ್ತ ಸಂಚಾರ ಹೊಟ್ಟೆಗೆ ಹೋಗುದಿಲ್ಲ, ಅದ್ರ ಬದಲಿಗೆ ಮಿದುಳಿಗೆ ಸಾಕಷ್ಟು ಹೋಗುತ್ತೆ. ನಿಮ್ಮ ಎಲ್ಲಿ ತೊಂದರೆ ಇದೆಯೋ ಅಲ್ಲಿಗೆ ದೇಹ ರಿಪೇರಿ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇರತ್ತೆ. ಒಂದು ನನ್ನ ಗಾಯ ಆಗಿದೆ ಕೈಗೆ ಅಂದ್ರೆ, ನೀವು ಅದಕ್ಕೆ ಮುಲಾಮ್ ಹಚ್ಚಿದ್ರೆ, ಆಯಿಂಟ್ಮೆಂಟ್ ಹಚ್ಚಿದ್ರೆ ಒಂದು ವಾರದಲ್ಲಿ ಗುಣ ಆಗತ್ತೆ, ಹಚ್ಚದೇ ಇದ್ರೆ 7 ದಿವಸದಲ್ಲಿ ಕಡಿಮೆ ಆಗತ್ತೆ. ಸೊ ಎರಡು ಒಂದೇ ಅಂದ್ರೆ ನಮ್ಮ ದೇಹಕ್ಕೆ, ನಮ್ಮ ದೇಹದ ತೊಂದರೆಯನ್ನ ಕಡಿಮೆ ಮಾಡಿಕೊಳ್ಳುವಂತ ಶಕ್ತಿ ಇದೆ. ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಭಾರತೀಯ ಚಿಕಿತ್ಸಾ ಪದ್ಧತಿಗಳು ಈ ಒಂದು ಶಕ್ತಿಯನ್ನು ಹೆಚ್ಚು ಮಾಡುವಂತಹ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ತನ್ಮೂಲಕ ತೊಂದರೆಯ ಬೇರು ಸಹಿತ, ಅಂದ್ರೆ ಅಪ್ರೂವ್ಡ್ ದ ಡಿಸೀಸ್ ಅಂತ ಬೇರು ಸಹಿತ ತೆಗೆಯುವಂತಹ ಕೆಲಸವನ್ನ ಭಾರತೀಯ ಚಿಕಿತ್ಸಾ ಪದ್ಧತಿ ಮಾಡ್ತಾ ಬಂದಿದೆ. ಸೊ ಹಾಗಾದ್ರೆ ಒಂದಂದ್ರೆ ವಾರಕ್ಕೆ ಒಂದು ದಿವಸ ಉಪವಾಸವನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಇದು ಕೂಡ ಒಂದು ಒಳ್ಳೆ ಹವ್ಯಾಸ. ಸೊ ಯಾವ ವಾರ ಅಂತ ಡಿಸೈಡ್ ಮಾಡಿ ಇದೇ ವಾರದಿಂದ ಶುರು ಮಾಡಿ, ಖಂಡಿತವಾಗಿ ನಿಮಗೆ ಬದಲಾವಣೆ ಗೊತ್ತಾಗತ್ತೆ. ಒಂದು ಎರಡು ವಾರ ಕಷ್ಟ ಆಗತ್ತೆ, ಮೂರನೇ ವಾರದಿಂದ ನೀವು ಉಪವಾಸವನ್ನು ಇಷ್ಟಪಟ್ಟು ಮಾಡ್ತೀರಾ, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡ್ತೀರಿ. ಪ್ಲಸ್ ಒಂದಿದೆ. ಸೊ ಇನ್ನೊಂದಿದೆ 6422211 6422211 ಲಾಸ್ಟ್ ಒಂದನ್ನ ಈಗ ಹೇಳಿದ್ರೆ ನಾನು ಆರೋಗ್ಯ ಸೂತ್ರವನ್ನು ಹೇಳಿದಂಗೆ ಆಗತ್ತೆ. ಲಾಸ್ಟ್ ಒಂದು ಯಾವುದು? ಪ್ರತಿದಿನ 1 ಗಂಟೆ ಯೋಗಾಭ್ಯಾಸ. ಇದು ಬಹಳ ಮುಖ್ಯ ಆತ್ಮೀಯರು. ಇವತ್ತು ಯೋಗಾಭ್ಯಾಸವನ್ನ ಭಾರತದಲ್ಲಿ ಕಂಡುಹಿಡಿದು ಭಾರತದಲ್ಲಿ ಜನಪ್ರಿಯವಾಗಿ ಇವತ್ತು June 21 ನಾವು ಅಂತಾರಾಷ್ಟ್ರೀಯ ಯೋಗ ದಿವಸ ಅಂತ ಆಚರಿಸ್ತಾ ಇದ್ದೇವೆ. ಯೋಗ ಎಷ್ಟು ಇವತ್ತು ಜನಪ್ರಿಯ ಆಗಿದೆ ಅಂದ್ರೆ, ಭಾರತದಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಇದೆ, ಭಾರತೀಯರು ಎಷ್ಟು ಜನ ಯೋಗ ಮಾಡ್ತಾರಲ್ಲ ಅವರ ಡಬಲ್ ರಷ್ಟು ಜನ ವಿದೇಶದಲ್ಲಿ ಯೋಗ ಮಾಡ್ತಿದ್ದಾರೆ. ನಾವು ಒಂದು ವಾರ ಒಂದು ಶಿಬಿರದಲ್ಲಿ ಮಾಡಿ ಬಿಟ್ಬಿಡ್ತೇವೆ. ಹಾಗಲ್ಲ, ಯೋಗವನ್ನು ಡೈಲಿ ನಮ್ಮ ಜೀವನದ ಒಂದು ಅಂಗವಾಗಿ ಬಳಸ್ಕೋಬೇಕು. ಇದನ್ನು ಕೂಡ ನಾನು ಪುನಃ ಹ್ಯಾಬಿಟಿಗೆ ಕಂಪೇರ್ ಮಾಡ್ತೇನೆ. ಯೋಗವನ್ನು ಡೈಲಿ ಅಭ್ಯಾಸ ಮಾಡೋದನ್ನು ನೀವು ರೂಢಿಸ್ಕೊಂಡ್ರೆ, ಒಂದು ದಿವಸ ಯೋಗ ಮಾಡಲಿಲ್ಲ ಅಂದರೆ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಮಿಸ್ಸಿಂಗ್ ಫೀಲಿಂಗ್ ಬರುತ್ತೆ, ನಾನು ಮಾಡಲಿಲ್ಲ ಏನೋ ಅಂತ. ಸೊ ಹಾಗಾಗಿ ವಾರದಲ್ಲಿ ಕನಿಷ್ಠ, ನಿಮ್ಗೆ ಅಷ್ಟು ಬ್ಯುಸಿ ಇದ್ದೀರಾ ನೀವು ಅಂತಿದ್ರೆ, ವಾರದಲ್ಲಿ ಕನಿಷ್ಠ 4-5 ದಿವಸ ಆದರೂ ಯೋಗಾಭ್ಯಾಸ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯೋಗಾಭ್ಯಾಸ ಇವತ್ತು ಆನ್ಲೈನಲ್ಲಿದೆ, ಬೇಕಾದಷ್ಟು ಜನ ಯೋಗ ಗುರುಗಳಿದ್ದಾರೆ, ಯೋಗ MSc ಮಾಡಿದವರು ಬೇಕಾದಷ್ಟು ಜನ ಸಿಗ್ತಾರೆ. ತಜ್ಞರಿಂದ ಯೋಗವನ್ನು ಕಲ್ತ್ಕೊಳ್ಳಿ, ಕ್ರಮಬದ್ಧವಾಗಿ ಯೋಗವನ್ನು ಕಲ್ತ್ಕೊಳ್ಳಿ, 10 ದಿವಸ ಕೋರ್ಸ್ ಮಾಡಿ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಅದನ್ನು ನೀವು ಮಾಡ್ತಾ ಬನ್ನಿ. ಸೊ ಇದನ್ನು ನೀವು ಜೀವನದ ಒಂದು ಅಂಗವಾಗಿ ಅಳವಡಿಸ್ಕೊಳ್ಳೋದ್ರಿಂದಾಗಿ ಜೀವನ ಪರ್ಯಂತದ ಗೆಳೆಯ ಯೋಗ ಆಗಿರುತ್ತೆ. ಸೊ ನಮ್ಮ ಆರೋಗ್ಯವನ್ನ ಪರಿಪೂರ್ಣಗೊಳಿಸಲಿಕ್ಕೆ ಯೋಗಾಭ್ಯಾಸ ಸಹಾಯ ಮಾಡುತ್ತೆ. ಈಗ ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಒಂದು ಯೋಗ ಸೂತ್ರಗಳನ್ನ ನೀವು ಈಗಾಗಲೇ ಹೇಳಿದ್ರಿ. ಇನ್ನೊಂದು ಪ್ರಶ್ನೆಯನ್ನ ಕೇಳಲೇಬೇಕು. ಈಗ ಪ್ರೌಢರು ಅಥವಾ ವಯಸ್ಕರಲ್ಲಿ ಇಂತಹ ಒಂದು ಜಾಗೃತಿ ಮೂಡುವಂತಹದ್ದು ಸಹಜ ಇರ್ತದೆ, ಆದರೆ ಬಾಲಕರಲ್ಲಿ ಅಥವಾ ಯುವಕರಲ್ಲಿ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಮೂಡದೇ ಹೋಗಬಹುದು. ಅವರನ್ನ ಮಾರ್ಗದರ್ಶನ, ಅವರಿಗೆ ಮಾರ್ಗದರ್ಶನವನ್ನು ನೀಡುವಂತಹದ್ದು, ಸರಿಯಾದಂತಹ ಒಂದು ದಾರಿಯನ್ನು ತೋರಿಸುವಂತಹದ್ದು ಹೇಗೆ, ಯಾರ ಜವಾಬ್ದಾರಿ ಇದು ಅಂತ? ಶಾಲೆಗಳಲ್ಲಿ ಈಗ ನೈತಿಕ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಮೋರಲ್ ಎಜುಕೇಷನ್ ಅಂತ ಹೇಳಿ. ಸೊ ಆ ಮೋರಲ್ ಎಜುಕೇಷನ್ ಅಲ್ಲಿ ಅದನ್ನ ನಾವು ತಿಳಿಸಿ ಹೇಳಬೇಕು. ಸೊ ಅವರು ಮಣ್ಣಿದ್ದಾಗೆ, ಸೊ ಮಣ್ಣನ್ನು ನೀವು ಮೂರ್ತಿಯನ್ನಾಗೂ ಮಾಡಬಹುದು, ಹಾಗೆ ನೀರಲ್ಲಿ ಚೆಲ್ಲಿ ಹಾಳು ಮಾಡಬಹುದು. ಸೊ ಮೂರ್ತಿಯಾಗಿ ನಾವು ರೆಡಿ ಮಾಡಬೇಕು. ಸೊ ಆ ಮೂರ್ತಿಯಾಗಿ ರೆಡಿ ಮಾಡಲಿಕ್ಕೆ ಶಿಕ್ಷಕರು, ಪಾಲಕರು ಎಲ್ಲರ ಮಹತ್ವ ಇರುತ್ತೆ. ಸೊ ಪಾಲಕರು ಕೂಡ ಮಕ್ಕಳಿಗೆ ಸಮಯವನ್ನು ಕೊಡಬೇಕು, ಜೊತೆಗೆ ಶಿಕ್ಷಕರು ಕೂಡ ಸಮಯವನ್ನು ಕೊಡಬೇಕು. ಸೊ ಅವರಿಗೆ ಮೋರಲ್ ಎಜುಕೇಷನ್ ಮೂಲಕ, ನೈತಿಕ ಶಿಕ್ಷಣದ ಮೂಲಕ ಅದನ್ನು ತಿಳಿಸಿ ಹೇಳಬೇಕು. ಜೊತೆಗೆ ಇವತ್ತು ಶಾಲೆಗಳಲ್ಲೂ ಕೂಡ ಯೋಗ ಕಡ್ಡಾಯ ಆಗಿದೆ, ಶಾಲೆಗಳಲ್ಲೂ ಕೂಡ ಯೋಗವನ್ನು ಹೇಳ್ಕೊಡ್ಬೇಕು. ಅವರಿಗೆ ಜಂಕ್ ಫುಡ್ ಬಗ್ಗೆ, ಜಂಕ್ ಫುಡ್ ಯಾಕೆಂದ್ರೆ ಶಾಲೆಯ ಹೊರಗಡೆ ಬಂದ ಕೂಡಲೇ ಎಲ್ಲ ಅಂಗಡಿಗಳಲ್ಲಿ ಪ್ಯಾಕೆಟ್ ಪ್ಯಾಕೆಟ್ ಜಂಕ್ ಫುಡ್ ಸಿಗುತ್ತೆ. ಸೊ ಅದನ್ನು ತಿಂದು ಅವರು ಹೊಟ್ಟೆಯನ್ನು ಹಾಳು ಮಾಡ್ಕೊಳ್ತಾರೆ. ಸೊ ಮಕ್ಕಳಿಗೆ ಅದನ್ನು ಅರಿವು ಮೂಡಿಸ್ಬೇಕು. ಮಕ್ಕಳಿಗೆ ಜಂಕ್ ಫುಡ್ ತಿನ್ನೋದ್ರಿಂದಾಗಿ ಒಬೆಸಿಟಿ ಬರ್ತಾ ಇದೆ, ಹೊಟ್ಟೆಯ ಬೊಜ್ಜು ಬರ್ತಾ ಇದೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ. ಇವತ್ತು ನಾವು ಚಿಕ್ಕದಿರಬೇಕಾದ್ರೆ ಇಷ್ಟೆಲ್ಲ ಕರೆದ ಆಹಾರಗಳು ಸಿಗ್ತಾ ಇರಲಿಲ್ಲ, ಈ ಥರ ಜಂಕ್ ಫುಡ್ ಸಿಗ್ತಾ ಇರಲಿಲ್ಲ. ಆದರೂ ಇವತ್ತು ಇಷ್ಟೆಲ್ಲ ಹಾರ್ಟ್ ಪ್ರಾಬ್ಲಮ್ಮು, ಇಷ್ಟೆಲ್ಲ BP, ಇಷ್ಟೆಲ್ಲ ಶುಗರು, ಇಷ್ಟೆಲ್ಲ ಸಮಸ್ಯೆಗಳಿದೆ. ನಮ್ಮ ಮಕ್ಕಳಿಗೆ ಇವತ್ತು ದಿನ ಬೆಳಗಾದರೆ ಜಂಕ್ ಫುಡ್ ಸಿಗ್ತಾ ಇದೆ. ನಮ್ಮ ಮಕ್ಕಳು ಇನ್ನು ದೊಡ್ಡದಾಗಬೇಕಾದ್ರೆ ಅವ್ರಿಗೆ ಎಷ್ಟೆಲ್ಲ ತೊಂದರೆಗಳು ಉಂಟಾಗಬಹುದು. ಇವತ್ತು 20-15 ವರ್ಷದ ಮಕ್ಕಳು ಏನೋ ಆಕ್ಸಿಡೆಂಟ್ ಅಲ್ಲಿ ತೀರೋದಾಗ ವಿದೇಶದಲ್ಲಿ, ಅವರ ಹಾರ್ಟ್ ಅನ್ನು ಓಪನ್ ಮಾಡಿ ಡಾಕ್ಟರ್ಸ್ ನೋಡಿದ್ರು, ಹಾರ್ಟ್ ಅಲ್ಲಿ ಬ್ಲಾಕ್ ಇತ್ತು. ಅವ್ರಿಗೆ ಆಶ್ಚರ್ಯ ಆಯ್ತು, ಇಷ್ಟು ಸಣ್ಣ ವಯಸ್ಸಿನಲ್ಲೇ ಯಾಕೆ ಬ್ಲಾಕು ಅಂತ. ಸೊ ಇವತ್ತು ಜಂಕ್ ಫುಡ್ ತಿನ್ನೋದ್ರಿಂದಾಗಿ ಸಣ್ಣ ಮಕ್ಕಳಲ್ಲೇ ಹೃದಯದ ಬ್ಲಾಕ್ ಸ್ಟಾರ್ಟ್ ಆಗಿರುತ್ತೆ. ಅವ್ರಿಗೆ 25-30 ವರ್ಷ ಆದಾಗ ಹಾರ್ಟ್ ಅಟ್ಯಾಕ್ ಆಗುವಂತ ಸಂದರ್ಭ ಇವತ್ತು ಬರ್ತಾ ಇದೆ. ಸೊ ಇವತ್ತು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವು ಇವತ್ತು ಜಾಗೃತಿ ಆಗಲಿಲ್ಲ ಅಂದರೆ ಮುಂದೆ ಜಾಗೃತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುಂದಿನ ಭವಿಷ್ಯ, ಮುಂದಿನ ಮಕ್ಕಳ ಭವಿಷ್ಯ ನಮ್ದೆಲ್ಲ ಚೆನ್ನಾಗಿದೆ. ಭಾರತ ಅಭಿವೃದ್ಧಿ ಆಗಿದೆ, ಭಾರತ ವಿಕಸಿತ ಆಗಿದೆ, ಎಲ್ಲ ಹೌದು. ಆದರೆ ಆರೋಗ್ಯ ವಿಷಯದಲ್ಲಿ ಜಂಕ್ ಫುಡ್ಡನ್ನು ತಿನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇಲ್ಲ. ಅದನ್ನು ತಾವು ಮಾಡ್ತಾ ಇದ್ದೀರಾ, ಖಂಡಿತವಾಗಿ ನಮ್ಮ ಮಕ್ಕಳಿಗೆ, ಪೇರೆಂಟ್ಸಿಗೆ ಇದ್ರ ಬಗ್ಗೆ ಜಾಗೃತಿ ಉಂಟಾಗಬೇಕು. ನಮ್ಮ ಮಗು ಸುಮ್ಮನಿರತ್ತೆ ಅಂತೇಳಿ ಬಿಸ್ಕೆಟ್ ಕೊಡೋದು, ಬೇಕರಿ ಆಹಾರ ಕೊಡೋದು, ಬ್ರೆಡ್ ಕೊಡೋದು, ರಸ್ಕ್ ಕೊಡೋದು, ಇದೆಲ್ಲವೂ ಕೂಡ ಬ್ಯಾಡ್ ಹ್ಯಾಬಿಟ್ಸು. ಅದರ ಬದಲಿಗೆ ಚಂದ ಮಾಡಿ ಮೊಳಕೆ ಕಾಳುಗಳನ್ನು ರೆಡಿ ಮಾಡಿಕೊಡಿ, ಸಲಾಡ್ಸ್ ಅನ್ನ ರುಚಿಕರವಾಗಿ ಮಾಡಿಕೊಡಿ, ಹಣ್ಣುಗಳನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಅಮೃತ ಸಲಾಡ್ ಚೆನ್ನಾಗಿ ಮಾಡಿಕೊಡಿ. ಸೊ ಟೋಟಲಿ ಅವರಿಗೆ ನಟ್ಸನ್ನು ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಬಡವರ ಬಾದಾಮಿ, ಶೇಂಗಾ, ನಿಮ್ಗೆ ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಅಂದರೆ ಕಡಲೆಕಾಯಿ ಬೀಜ. ಸೊ ಅದನ್ನು ನೀವು ನೀರಲ್ಲಿ ನೆನೆಸಿ ಬೇಯಿಸಿ ಸ್ವಲ್ಪ ಉಪ್ಪನ್ನ ಹಾಕಿ ಅದಕ್ಕೊಂದು ಒಗ್ಗರಣೆ ಹಾಕಿ ಟೇಸ್ಟಿ ಮಾಡಿಕೊಡಿ. ಸೊ ಹೀಗೆ ಆರೋಗ್ಯಯುತವಾದಂಥ ಹ್ಯಾಬಿಟನ್ನು ನಾವು ಮಕ್ಕಳಿಗೆ ಕಲಿಸಲಿಲ್ಲ ಅಂದರೆ ಮುಂದಿನ ಜನಾಂಗದಲ್ಲಿ ಈ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್, ಇವತ್ತು ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಅದಕ್ಕೆಲ್ಲ ಔಷಧಿ ಇದೆ, ಅದರಿಂದ ಯಾರೂ ಸಾಯ್ತಾ ಇಲ್ಲ. ಆದರೆ ಮೆಟಬಾಲಿಕ್ ಡಿಸೀಸ್ ಅಂದರೆ ಬಿ ಪಿ, ಶುಗರು, ಬೊಜ್ಜು, ಹಾರ್ಟ್ ಪ್ರಾಬ್ಲಮ್ಮು, ಇದರಿಂದಾಗಿ ಸಮಸ್ಯೆ ಉಂಟಾಗಿದೆ. ಇದಕ್ಕೆ ಔಷಧಿ ಇಲ್ಲ. ಒಂದು ದಿವಸ ಔಷಧಿ ತೊಗೊಂಡ್ರೆ ಅದು ಕಡಿಮೆ ಆಗುತ್ತೆ, ಬಿ ಪಿ ಇಲ್ಲ, ತೆಗೆದುಕೊಳ್ತಾನೇ ಇರಬೇಕು. ಶುಗರ್ ಒಂದು ದಿವಸ ಔಷಧಿ ತೊಗೊಂಡ್ರೆ ಕಡಿಮೆ ಆಗುತ್ತೆ, ಇಲ್ಲ, ತೆಗೆದುಕೊಳ್ತಾನೇ ಇರಬೇಕು. ಹಾರ್ಟ್ ಪ್ರಾಬ್ಲಮ್ ಬಂತು ಅಂದರೆ, ಹಾರ್ಟ್ ಆಪರೇಷನ್ ಆಯಿತು ಅಂದರೆ 7-8 ಟೈಪ್ ಔಷಧಿಯನ್ನು ಯಾವಾಗೂ ತೆಗೆದುಕೊಳ್ತಾನೇ ಇರಬೇಕು. ಸೊ ಹಾಗಾದರೆ ಫ್ಯಾಟಿ ಲಿವರ್, ಇವತ್ತು ಎಲ್ಲರಲ್ಲೂ ಫ್ಯಾಟಿ ಲಿವರ್ ಕಂಡು ಬರ್ತಾ ಇದೆ. ಇದಕ್ಕೆ ಫ್ಯಾಟ್ ಕಾರಣ ಅಲ್ಲ, ಉತ್ತಮವಾದ ಕೊಬ್ಬು ನಮಗೆ ಬೇಕು. ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಪನ್ನೀರು, ಚೀಸು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಸೂರ್ಯಕಾಂತಿ ಬೀಜ, ಬೀಜಗಳು ಬೇಕು ನಮಗೆ, ಕುಂಬಳಕಾಯಿ ಬೀಜ, ಈ ಎಲ್ಲ ಬೀಜಗಳನ್ನು, ಕರ್ಬೂಜದ ಬೀಜ, ಇವುಗಳು ಒಳ್ಳೆಯ ಫ್ಯಾಟ್, ಒಳ್ಳೆಯ ಫ್ಯಾಟ್ ಬೇಕು. ಆದರೆ ಕೆಟ್ಟ ಫ್ಯಾಟು, ರಿಫೈನ್ಡ್ ಆಯಿಲ್ಸು, ಬೇಕರಿ ಆಹಾರಗಳು, ಡಾಲ್ಡಾದಿಂದ ಮಾಡಿದಂತಹ ಬಿಸ್ಕೆಟ್ಸು, ಇದೆಲ್ಲವೂ ಕೂಡ ನಾವು ಅವಾಯ್ಡ್ ಮಾಡಲೇಬೇಕಾಗಿದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲಿ ಬೊಜ್ಜು, ಬೊಜ್ಜಿನಿಂದಾಗಿ ಬಿ ಪಿ ಹಾಗೆ ಶುಗರು, ಹೀಗೆ ಅನೇಕ ರೀತಿಯ ರೋಗಗಳು ಬಂದು ಅವರ ಆರೋಗ್ಯ ಹಾಳಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಕಷ್ಟು ವಿಚಾರಗಳನ್ನು ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ಇದರ ಜೊತೆಗೆ ಯಾವ ಹಂತದಲ್ಲಿ ಈ ಆರೋಗ್ಯ ಸೂತ್ರಗಳನ್ನು ಅಳವಡಿಸಬೇಕು ಎನ್ನುವಂಥ ಒಂದು ವಿಚಾರ, ಬಹಳ ತಡವಾಗಿ ನನಗೆ ಒಂದು ಜಾಗೃತಿ ಮೂಡಬೇಕಾಗಿದೆ ಅಂತ ಇಟ್ಕೊಳ್ಳಿ, ಅಥವಾ ಯಾವೊಬ್ಬ ವ್ಯಕ್ತಿಗೆ 60-70 ವರ್ಷ ಆಗಿದೆ, ಇನ್ನೂ ನಾನು ಮುಂದಿನ ಒಂದು ಜೀವನವನ್ನು ಹೇಗೆ ಒಂದು ಸ್ವಸ್ಥವಾಗಿ ಮಾಡಬಹುದು ಅನ್ನುವಂಥ ಒಂದು ಯೋಚನೆ ಇರುವವರಿಗೆ ನಿಮ್ಮ ಸಂದೇಶ ಏನು? ವಯಸ್ಸಾದವರು ಕೂಡ ಖಂಡಿತವಾಗಿ ಆರೋಗ್ಯ ಸೂತ್ರವನ್ನು ಶುರು ಮಾಡಬಹುದು. ಲೇಟ್ ಆಗಿದೆ ಅಂತ ಹೇಳಿ ವರಿ ಮಾಡುವಂತ ಅಗತ್ಯತೆ ಇಲ್ಲ. ಆದರೆ ಗಮನಿಸುವಂತಹ ಅಂಶ ಅಂದ್ರೆ, ಅವರು ಜಾಸ್ತಿ ಹೊತ್ತು ದೈಹಿಕ ವ್ಯಾಯಾಮ, ಸೂರ್ಯ ನಮಸ್ಕಾರ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಅವ್ರಿಗೆ ಪೇನ್ ಜಾಸ್ತಿ ಆಗತ್ತೆ. ಸೊ ಅದರ ಬದಲಿಗೆ ಅವರು ಧ್ಯಾನ, ಪ್ರಾರ್ಥನೆ, ಪ್ರಾಣಾಯಾಮ, ಕಪಾಲಭಾತಿ, ಈ ತರದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಸೊ ಅಷ್ಟು ಬಿಟ್ಟರೆ ಮತ್ತೆಲ್ಲ ಆರೋಗ್ಯ ಸೂತ್ರನ ಅವರು ಅನುಸರಿಸಬಹುದು. ನಿದ್ದೆ ಮಾಡುವಂಥದ್ದು, ಸೊ ನಿದ್ದೆ ಕಡಿಮೆ ಆಗತ್ತೆ ವಯಸ್ಸಾದಾಗ. ಸೊ ಹಾಗಾಗಿ ರಾತ್ರಿ ಮಲಗುವಾಗ ಪ್ರಾರ್ಥನೆ ಮಾಡಿ ಮಲಗುವಂಥದ್ದು, ಸರಳವಾದ ಕೆಲವು ಆಯುರ್ವೇದಿಕ ಔಷಧಿಗಳನ್ನು ತೆಗೆದುಕೊಳ್ಳುವಂಥದ್ದು, ಇನ್ನು ನೀರು ಕುಡಿಲಿಕ್ಕೆ. ಸೊ ವಯಸ್ಸಾದವರು ಸಂಜೆ 6 ಗಂಟೆ ಮೇಲೆ 7 ಗಂಟೆ ಮೇಲೆ ನೀರು ಕುಡಿಯೋದನ್ನು ಬಂದ್ ಮಾಡಬೇಕು. ಸೊ ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಇನ್ನು 2 ಸಲ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಈಸಿ, ಯಾವ ಏಜಲ್ಲೂ ಮಾಡ್ಬೋದು. 2 ಸಲ ಆಹಾರ ಸೇವಿಸುವಂಥದ್ದು, ಇದನ್ನು ಕೂಡ ಯಾವ ಏಜಲ್ಲೂ ಕೂಡ ಮಾಡ್ಬೋದು. ದಿನಕ್ಕೆ 1 ಗಂಟೆ ಯೋಗಾಭ್ಯಾಸ, ಸಿಂಪಲ್ ಆದಂಥ ಪ್ರಾಣಾಯಾಮ, ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಪ್ಲಸ್ ವಾರಕ್ಕೆ 1 ದಿವಸ ಉಪವಾಸ ಖಂಡಿತವಾಗಿ ಎಲ್ಲ ಏಜ್ನವರು ಮಾಡ್ಬೋದು. ಆಮೇಲೆ ಸ್ವಸ್ಥ ಜೀವನಕ್ಕೆ ಪೂರಕವಾದಂಥ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರುವುದನ್ನು ನಾವು ನೋಡ್ತೀವಿ. ಗಂಡ ಹೆಂಡತಿ ಇಬ್ಬರು ಕೂಡ ಉದ್ಯೋಗಕ್ಕೆ ಹೋಗುವಂಥವ್ರು, ಜಾಬಿಗೆ ಹೋಗುವಂಥವ್ರು ಇರ್ಬೋದು, ಮಕ್ಕಳು ಕೂಡ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂಥವ್ರು ಇರ್ಬೋದು. ಈ ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಧಾರಣೆ ಆಗಬೇಕಾಗಿದೆ? ಅದೇ ಕುಟುಂಬದಲ್ಲಿ ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಉಂಟಾಗಬೇಕು. ಸುಮ್ಮನೆ ಮಗು ಅಳ್ತಾ ಇದೆ ಅಂತ ಹೇಳಿ ಮೊಬೈಲ್ ಕೊಡೋದು ಕರೆಕ್ಟ್, ಅದು ಹಾಗೇನೆ ಜಂಕ್ ಫುಡ್ ಅನ್ನ ಕೊಡುವಂಥದ್ದು, ಬಿಸ್ಕೆಟ್ಸ್ ಅನ್ನು ಕೊಡುವಂಥದ್ದು, ಬೇಕರಿ ಐಟಮ್ಸ್ ಅನ್ನು ಕೊಡುವಂಥದ್ದು, ಈ ಅಭ್ಯಾಸವನ್ನು ನಿಲ್ಲಿಸಬೇಕು. ತಾಯಂದಿರು ಸ್ವಲ್ಪ ಸಮಯವನ್ನು ಕೊಟ್ಟು ಅವರಿಗೆ ರುಚಿಕರವಾದಂತಹ, ಆರೋಗ್ಯಕರವಾದಂತಹ ಸಲಾಡ್ಗಳನ್ನು, ಫ್ರೂಟ್ ಸಲಾಡ್ಸನ್ನು, ಮೊಳಕೆ ಕಾಳುಗಳ ಸಲಾಡನ್ನು, ನಟ್ಸ್ಗಳನ್ನು ಕೊಡುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೋಬೇಕು. ಇದು ಹೈ ಟೈಮ್. ಸೊ ಈ ಟೈಮನ್ನು ಬಿಟ್ಕೊಂಡ್ರೆ ನಿಮಗೆ ಮತ್ತೆ ಟೈಮ್ ಸಿಗೋದಿಲ್ಲ. ಟೈಮ್ ಇಲ್ಲ ಅನ್ನುವಂಥ ಉತ್ತರವನ್ನು ನೀವು ಕೊಟ್ಟರೆ ನಾವು ಮೂರ್ಖರಾಗ್ತೇವೆ. ಸೊ ಟೈಮ್ ಇಲ್ಲ ಅನ್ನುವಂಥ ಉತ್ತರವನ್ನು ಎಲ್ಲರೂ ಕೊಡ್ತಾರೆ, ಅದು ಮೂರ್ಖರ ಉತ್ತರ ಅಂತ ನಾನು ಹೇಳ್ತೇನೆ. ದಯಮಾಡಿ ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಸಮಯವನ್ನು ಕೊಡಿ. ಕುಟುಂಬವೇ ಸಮಾಜದ ಒಂದು ಅವಿಭಾಜ್ಯ ಅಂಗ. ಕುಟುಂಬ ವ್ಯವಸ್ಥೆ ಸರಿಯಾಗಿದ್ದರೆ ಖಂಡಿತವಾಗಿ ಭಾರತ ಇನ್ನೂ ಇಂಪ್ರೂವ್ ಆಗುತ್ತೆ. ಈ ವಿದೇಶಗಳಲ್ಲಿ ಕುಟುಂಬ ವ್ಯವಸ್ಥೆ ಹಾಳಾಗಿದೆ, ಹಾಗಾಗಿ ವಿದೇಶಗಳಲ್ಲಿ ಇವತ್ತು ಪರಿಸ್ಥಿತಿ ಭಾಳ ಕಷ್ಟ ಆಗ್ತಾ ಇದೆ. ಅಲ್ಲಿ ಕುಟುಂಬವನ್ನು ಸಿಂಗಲ್ ಪೇರೆಂಟ್ಸ್ ಆಗ್ತಾ ಇದ್ದಾರೆ. ಸೊ ಹಾಗೆ ಭಾರತದಲ್ಲಿ ಕಡಿಮೆ. ಸೊ ಭಾರತದಲ್ಲಿ ಈ ಒಂದು ಏನು ಕುಟುಂಬ ವ್ಯವಸ್ಥೆ ಇದೆ, ಒಂದು ಒಳ್ಳೆಯ ಸಂಸ್ಕೃತಿ ಇದೆ, ಇದನ್ನು ನಾವು ಮುಂದುವರಿಸ್ಕೊಂಡು ಹೋದಲ್ಲಿ 1 ಆಗೋದ್ರಲ್ಲಿ ಸಂದೇಹ ಇಲ್ಲ, ಭಾರತ ಇಂಪ್ರೂವ್ ಆಗೋದ್ರಲ್ಲಿ ಸಂದೇಹ ಇಲ್ಲ. ಗುರು ಅಂತ ಏನು ಕರಿತಾ ಇದ್ದಾರೆ ಭಾರತವನ್ನು, ಅದು ಆಗೋದ್ರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ನಮ್ಮ ಟೋಟಲ್ ಸಮಾಜದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಬದಲಾವಣೆಯನ್ನು ಬಯಸಲೇಬೇಕು, ಬದಲಾವಣೆ ಮಾಡಲೇಬೇಕು. ಮೊದಲು ನಾವು ಬದಲಾಗಬೇಕು. ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಆರೋಗ್ಯ ಸೂತ್ರಗಳ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ನಿಮ್ಮನ್ನು ಸಂಪರ್ಕಿಸೋದಿದ್ರೆ ಹೇಗೆ? ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಕಳೆದ ಅನೇಕ ವರ್ಷಗಳಿಂದ ಶಿರಸಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ, ಫಿಸಿಯೋಥೆರಪಿ ಹೀಗೆ 25 ರೀತಿಯ ಚಿಕಿತ್ಸೆಗಳನ್ನು ಕೊಡ್ತಾ ಬರ್ತಾ ಇದೆ. 9448729434 ಈ ಒಂದು ನಂಬರ್ಗೆ ನೀವೊಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು, ನಮ್ಮವರು ನಿಮಗೆ ಕರೆ ಮಾಡ್ತಾರೆ. ನಿಮಗೆ ಬೇಕಾದಂತಹ ಆರೋಗ್ಯ ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮ ವೈದ್ಯರು ರೆಡಿ ಇದ್ದಾರೆ. ನಿಶುಲ್ಕವಾಗಿ, ಯಾವುದೇ ಶುಲ್ಕ ಇಲ್ಲದೇ ನಿಮಗೆ ನಾವು ಸರ್ವಿಸನ್ನು ಕೊಡ್ತೇವೆ. ಈ 9448729434ಗೆ ಒಂದು ಮಿಸ್ಡ್ ಕಾಲ್ ಕೊಡಿ, ಮುಂದೆ ನಾವು ನಿಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ರೆಡಿ ಇದ್ದೇವೆ. ಬಹಳ ಸಂತೋಷ ಡಾಕ್ಟರ್ ವೆಂಕಟರಮಣ ಹೆಗಡೆಯವರೇ. ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಒಂದು ಆರೋಗ್ಯ ಸೂತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಡೀ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಒಂದು ಆರೋಗ್ಯವನ್ನು ಕಾಪಾಡಬಹುದು ಎನ್ನುವಂಥ ಒಂದು ಸಂದೇಶವನ್ನು ನಿಮ್ಮ ಮಾತುಗಳ ಮೂಲಕ ತಿಳಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆರೋಗ್ಯವಂತ ಬದುಕಿಗಾಗಿ ಜೀವನ ಸೂತ್ರಗಳು. ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ, ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 MHz. ಶ್ರೋತೃಗಳು, ಇನ್ನು ಮುಂದೆ ಜನಪದ ಸಂಗೀತ ಪ್ರಸಾರವಾಗಲಿದೆ. ಮಹಾದೇವ್ ಗೋವಿಂದ ಮರಾಠೆ ಮತ್ತು ಸಂಘದಿಂದ ಕೋಲಾಟದ ಪದಗಳನ್ನು ಕೇಳೋಣ. ಅಣಿಯೋ ಗಣಿಯೋ ಬಹಲೋ ಲಾತಿರಿ ಬಹಲ್ಯಾ ಸೋಬೆ ನಮಸ್ಕಾರ ತಿಂಗಳು ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾಣ್ ಸಿಸಂಜಿ ಬಾಂತರ್ ಬಾಣ್ ಕಸಂಜಿ ಪ್ರಾಣಿ ಬರಕೊಂಡ ಗೋವಿಂದ ಏಕ ತಿಶರ ಕೋಟಿ ಜವಾನೇಕ ಶಿಗಮೋ ಶಿವರ ಚರ್ಮಿನನು ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಚಲೋ ಮಾಶರ ಕೋಟಿ ಜವಾನೇಕ ಶಿಗಮೋ ಶಿವರ ಚರ್ಮಿನನು ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ಚಿಟೇವರು ಕಂಬುಗಾ ಚಲೋ ಮಾಶಿಮೋ ಶಿವರಾತ್ರಿ ಕಂಬುಗಾ ಚಲೋ ರೇ ಕೇಳಿಯಾರು ಕಂಬುಗಾ ಚಲೋ ಮಾಯೋಹೈ ಕೈಯೋ ಹೈ ಕೈಯೋ ರೇ ಕೇಳಿಯಾ ಕೌರು ಮಾ ಯಾಕೋ ಚೆನ್ನಡೆ ಕೊರಳ ಯಾಕೋ ಚೆನ್ನಡೆ ಕೊರಳ ಗಾರು ಬಂದಲೆ ಕೋಳರೆ ಕೇಳಿಯ ಗಾರು ಬಂದಲೆ ಕೋಳೆ ಮಾರು ಬಂದಲೆ ಕೋಳೆ ಕೇಳಿಯ ಗಾರು ಬಂದಲೆ ಕೋಳೆ ಘರ ಬಂದರೆ ಕೋಳೆ ಏಕ ಸತರೆ ಕೇಳಿಯ ದಾರಾ ಸೋಡರಿ ಏಕ ಸತ ಮಾ ದಾರಾ ಸೋಡರೆ ಏಕ ಸತರೆ ಕೇಳಿಯ ದಾರಾ ಸೋಡರೆ ಏಕ ಸತ